ನನ್ನ ಹತ್ರ ಸಿಂಟ್ಯಾಕ್ಸ್ ಅದಾವ್ರಿ. ಆ ಸಿಂಟ್ಯಾಕ್ಸ್ ನ್ಯಾಗ ಒಂದ 300 ಲೀಟರ್ 400 ಲೀಟರ್ ನೀರ್ ಹಾಕಿ ಇವ್ರು ಕೊಟ್ಟಿದ್ದ ಔಷಧಿ ಏನ ಅದ್ರಾಗ ಹಾಕ್ತೀನಿ ಸರ್ ಹೋಮಿಯೋ. ಅದ್ರ ಹಾಕಿ ನನ್ನೊಂದು ಸಣ್ಣ ಸೋಲಾರ್ ಮಷಿನ್ ಐತೆ ಸರ್, ಸ್ಪ್ರೇಯಿಂಗ್ ಮಷಿನ್. ಆ ಮಷಿನ್ ಅದ್ರ ಹಾಕಿ ಇಡ್ನಂದ್ರೆ ನಾನು ಇಡೀ ಹೊಲ ತುಂಬ ಪೈಪ್ ನನ್ನ ಓಡಾಡ್ತಿರ್ತಾನೆ. ಬರೀ ಪೈಪ್ ತೊಗೊಂಡು ನಾನು ಹೊಡೆದ್ರೆ ಇಡೀ ಗಿಡಗಳಿಗೆಲ್ಲ ಸ್ಪ್ರೇ ಕೊಡ್ತೀನಿ. ಅದು ಸಿಸ್ಟಮೆಟಿಕ್ ಎಲ್ಲ ಸ್ಪ್ರೇ ಮಾಡ್ಕೊಂಡು ಹೌದಾ ರೋಗಗಳನ್ನೆಲ್ಲ ಕಡೆ ತಗೊಂಡು ಅಂದ್ರೆ ಸಂಪೂರ್ಣವಾಗಿ ಒಂದ್ ವರ್ಷ ಅಂತ ಹೆಚ್ಚು ಕಡಿಮೆ ಒಂದು ಸೀಸನ್ ನೀವು ಪೂರ್ತಿ ಎಲ್ಲ ಪೇರಲೆ ಗಿಡಗಳನ್ನ ಆರೈಕೆ ಮಾಡಿರಿ. ಮಾಡಿನ್ ಸರ್ ಇದೇ ಔಷಧಿಯಿಂದ ಮಾಡಿರಿ. ಯಾವ್ಯಾವ ಹಂತದೊಳಗೆ ನೀವು ಅದನ್ನ ಬಳಸಿರಿ ಹೇಳ್ರಿ ಔಷಧ? ಈಗ ಸ್ಟಾರ್ಟಿಂಗ್ ಕಾಯಿ ಹಿಡಿದ ಟೈಮ್ನಾಗ ಅದಕ್ಕೆ ಏನಾರ ಬಹಳ ಕೊರತೆ ಆತಂದ್ರೆ ಅವಾಗ ಸ್ವಲ್ಪ ಗಿಡ ಹಳದಿ ಹಳದಿ ಬಂದಿರ್ತಾವ ಸರ್, ಅವಾಗ ಒಂದ್ಸರಿ ಮಾಡಿ ಅವರ ಔಷಧಿ ಮಾಡಿ ಕೊಟ್ಟಾರಿ. ಮತ್ತೊಂದ್ಸರಿ ಮತ್ ಕಾಯಿ ಸ್ವಲ್ಪ ದಪ್ಪ ಆಗಿ ಇನ್ನು ಹರಿಯಕ್ ಬಂದ ಟೈಮ್ನಾಗ ಗಿಡ ಒಂದ್ ಸ್ವಲ್ಪ ಹಿಂಗ ಎಲಿ ಕಂದ್ ಕಲರ್ ಬರತ್ತ ಅಂದ್ರೆ ಅದ್ರ ಏನ್ ಸಿಗತೈತೆ ಅದ ನ್ಯೂಟ್ರಿಷನ್ ಎಲ್ಲ ಕಾಯಿ ಒಳಗೆ ಬಂದ್ಬಿಡ್ತದಲ್ರಿ ಗಿಡಗಳಿಗೆ, ಮತ್ತ ನ್ಯೂಟ್ರಿಷನ್ ಕೊರತೆ ಆದಾಗ ಅದ ಮತ್ ಒಂಥರ ಕಲರ್ ಗುಲಾಬಿ ಕಲರ್ ಎಲಿ ಹಿಂಗ ಈ ತರ ಬರಾಕ್ತಿತ್ರಿ. ಅದಕ್ಕಾಗಿ ಮತ್ತೆ ಅವ್ರಿಗೆ ಫೋಟೋ ಹೊಡೋದಾಕಿನ್ ಸರ್ ಹಿಂಗಾಗೈತ್ರಿ ಅತ್ಯಕ್ಷಂದ ವಾಟ್ಸ್ಆಪ್ ಕ್ಲಾಸ್ ರೀ ಅತ್ತಂದ್ರಿ. ವಾಟ್ಸ್ಆಪ್ ಕ್ಲಾಸ್ ನಾನು ಫೋಟೋ ಹೊಡೋದ್ ವಾಟ್ಸ್ಆಪ್ ಕಳ್ಸಿನ್ರಿ, ಅದ್ ಮತ್ತೆ ಇದು ಡೆಫಿಷಿಯನ್ಸಿ ಐತಿ ಬಂದು ಮತ್ತೆ ಅದನ್ನ ಔಷಧಿ ಮಾಡಿ ಕೊಟ್ರಿ. ಅದು ಕೊಟ್ಟಾಗ ಮತ್ತೆ ಅದನ್ನ ಸ್ಪ್ರೇ ಕೊಟ್ಟನ್ರಿ, ಮತ್ತೆ ವಾಪಸ್ ಎಲಿ ಎಲ್ಲ ಫುಲ್ ಹಸರಾಗಿ ಗಿಡ ಆಗದೆ ಹೆಲ್ದಿ ಆದ. ಇದು ನಿಮಗೆ ವ್ಯತ್ಯಾಸ ಎಷ್ಟು ದಿವಸದೊಳಗ ಗೊತ್ತಾಗ್ತದೆ ಅಂತಂತೀರಿ? ಈಗ ನೀವು ಸ್ಪ್ರೇ ಮಾಡಿದ್ರಿ ಇವತ್ತಿನ ದಿವಸ ಬದಲಾವಣೆ ಎಷ್ಟು ದಿವಸದೊಳಗೆ ಗೊತ್ತಾಗ್ತದೆ, ಎಷ್ಟು ಸಮಯದೊಳಗೆ ಗೊತ್ತಾಗ? ಒಂದು 15-20 ದಿನದಿಂದ ಗೊತ್ತಾಗ ಸರ್. 15-20 ದಿವಸದೊಳಗೆ ಗೊತ್ತಾಗ. ವಿಶೇಷವಾಗಿ ಏನಾದ್ರೂ ಹಿಂಗ ಪೇರಲ ಗಿಡಗಳಿಗೆ ರೋಗಗಳು ಬಂದಿರೋದಾಗ್ಲಿ ಅಥವಾ ತಾವು ಹೇಳಿದ್ರೆ ಈಗ ಕೊರತೆ ಲಕ್ಷಣಗಳು ಕಂಡು ಅಂತೇಳಿ, ಅದನ್ನ ಬಿಟ್ಟು ಮತ್ತೆ ಬೇರೆ ಏನಾದರೂ ಸಮಸ್ಯೆಗಳು ಬೆಳೆ ಒಳಗಿದ್ದುನ ಅಥವಾ ಅವುಗಳನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬಹುದು, ಈ ಬಗ್ಗೆ ಏನಾದರೂ ನಿಮ್ಮ ಅನುಭವಗಳು ಅದಾವ? ಅದು ಯಾವ್ದಾದ್ರು ರೋಗ ಬಂದ್ರೂ ಮಾಡ್ಕೋಬಹುದು ಸರ್, ಅವ್ರ ಔಷಧಿ ಮಾಡಿ ಕೊಡ್ತಾರ್ರಿ. ಅವ್ರ ಔಷಧಿ ಮಾಡ್ಕೊಟ್ರೆ ಆ ರೋಗನು ಎಲ್ಲ ನಿವಾರಣೆ ಆಗ್ತಾವ ಸರ್. ನಿಮ್ಮ ಪೇರಲ ಗಿಡಗಳ ಆರೋಗ್ಯ ಮೊದಲಿನಿಂದ ಹೆಂಗಿತ್ತು, ಯಾವ ಸಮಸ್ಯೆಗಳು ನಿಮ್ಮ ಬೆಳೆಗಳಿಗಿದ್ದು ಅಂತವೇನಾದ್ರೂ ಇದ್ರೆ ಹೇಳ್ಬಹುದು ನೀವು? ನನಗೇನಿಲ್ಲ ಸರ್, ಈಗ ಜಾಸ್ತಿ ಹಳದಿ ಆಗುದ್ರಿ, ಆಮೇಲೆ ಇವು ಕೆಂಪ್ ಕಲರ್ ಎಲಿ ಆಗಿ ಕಾಯಿ ಉದುರುದ್ರಿ, ಆಮೇಲೆ ಬಹಳಷ್ಟು ಹೂವು ಉದುರಿಕಿಸಿಂದ ಕಡಿಮೆ ಹೂವು ನಿಂದ್ರಿ, ಈ ತರ ಎಲ್ಲ ಸಮಸ್ಯೆ ಇತ್ತರಿ. ಈ ಎಲ್ಲಕ್ಕೂ ಸಮಸ್ಯೆ ಈಗ ಏನು ಸಮಸ್ಯೆಗಳು ತಾವ್ ಹೇಳಿದ್ರಿ, ಹ್ಞೂ ಈ ಔಷಧ ಸಿಂಪಡಣೆ ಆದ ನಂತರ ಯಾವ ರೀತಿ ಅದು ರಿಸ್ಟೋರ್ ಆಯ್ತು ಅಂತಂತೀರಿ? ಸರಿಯಾಗಿ ಸರ್ ಎಲ್ಲಾನು, ಏನ್ ನನಗ ಅದ್ ಮೊದಲು ಸಮಸ್ಯೆ ತೋರಿಸ್ತಿತ್ತಲ್ರಿ, ಔಷಧ ನಾನು ಸಿಂಪಡಣೆ ಮಾಡ್ಕೊಂಡ ನಂತರ ಅದ ಎಲ್ಲ ಸಮಸ್ಯೆನೂ ನೀಗೈತೆ ಸರ್. ಹೌದಲ್ಲ, ವಾಪಸ್ ಹೂವು ಕರೆಕ್ಟ್ ಆಗಿ ಸೆಟಪ್ ಆಗಿದ್ರಿ, ಆಮೇಲೆ ಕಾಯಿನು ಫಸ್ಟ್ಲಾಸ್ ಚಲೋ ಇಲ್ಡ್ ಬಂದಿದ್ರಿ. ನಾ ಆಕ್ಚುಲಿ ಯಾವ್ದೇ ರೀತಿ ಕೆಮಿಕಲ್ ಒಂದ್ ಕಾರಣ ಬಳಸೋದಿಲ್ಲ ಸರ್, ನನ್ನ ಆರ್ಗ್ಯಾನಿಕ್ ಪ್ಲಸ್ ಸರ್ ಒಂದು ಹೋಮಿಯೋ ಈಗಷ್ಟು ಬಳಸ್ಕೋತೇನ್ರಿ. ನನ್ ಒಂದೊಂದೇ ಕೈರುಕಾಯಿ 600 ರಿಂದ 900 ಗ್ರಾಮ್ ತನ ಕಾಯಿ ಬಂದ್ರು. ಅರ್ಧ ಕಿಲೋದಿಂದ 1 ಕಿಲೋ ತನಕ ಹೆಚ್ಚು ಕಡಿಮೆ 600 ಗ್ರಾಮ್ ತನ ಬಂದ್ರು. ನಾನು ಕಟ ಮಾಡಿ ನೋಡಿ ಪ್ರತಿಯೊಂದು ಅದಕ್ಕಿದ ಸಣ್ಣ ಸೈಜ್ ಬಂದೇ ಇಲ್ಲ ಸರ್, ಚಲೋ ಕೆಲಸ ಮಾಡ್ತಾರೆ ಸರ್. ಅಂದ್ರೆ ಈ ಹೋಮಿಯೋ ಔಷಧದಿಂದ ಈ ಬದಲಾವಣೆ ಆಗಿದಂತೀರಿ ಅಥವಾ ಬೇರೆ ಕಾರಣಗಳು ಅದಾವ ಅದಕ್ಕೆ? ಇಲ್ಲ ಸರ್, ಹೋಮಿಯೋ ಔಷಧದಿಂದ ಆಗಿದೆ ಸರ್. ಈಗ ನಾನು ಆರ್ಗ್ಯಾನಿಕ್ ಅಂತ ಬಳಸಿನ ಸರ್, ಆರ್ಗ್ಯಾನಿಕ್ ಬಂದ್ರೂ ಕೂಡ ಕೆಲವೊಂದಿಷ್ಟು ಬರಾಕ್ತಿದ್ವು ಸರ್ ಅವ್ರ ಸಮಸ್ಯೆಗಳು. ಆ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ಕೊಂಡಾಗ ನಾನು ಅದನ್ನ ಬಿಟ್ಟರೆ ಬೇರೆ ಯಾವ್ದು ಕೆಮಿಕಲ್ ಯೂಸ್ ಮಾಡಲ್ಲ. ಈಗ ಸಾವಯವ ಅಂತ ನೀವು ಮಾಡ್ತೀನಿ ಸರ್? ಮಾಡ್ತೀನಿ. ಸಂಪೂರ್ಣವಾಗಿ ಸಾವಯವ ಇದ್ದಾಗಿ ಒಂದು ವರ್ಷದ ಹಿಂದಿನ ನಾವು ವಿಚಾರ ಮಾಡಿದ್ರೆ ಅವಾಗ ನಿಮಗೆ ಹಣ್ಣಿನ ಸೈಜ್ ಆಗಲಿ ಅಥವಾ ಹಣ್ಣಿನ ಮ್ಯಾಲಿಂದ ಹೊಳಪಾಗಲಿ ಯಾವ ರೀತಿ ಕಾಣಿಸ್ತಾ ಇತ್ತು, ಮತ್ತೆ ಈಗ ಹೋಮಿಯೋ ಔಷಧ ಹೊಡೆದ ನಂತರ ಏನ್ ಬದಲಾವಣೆ ಆಯ್ತು? ಅದು ಒಟ್ಟು ಬಹಳ ಕಾಯಿನ ಹಿಡಿತಿದ್ದಿಲ್ಲ ಸರ್ ಮೊದಲದು, ಆಮೇಲೆ ಕಾಯಿ ಬಹಳ ದಪ್ಪನ ಹಾಕಿದ್ದಿಲ್ರಿ, ನಂತರ ಇದನ್ನ ಏನ್ ಬಳಸಕತ್ತಿಲ್ರಿ, ಅವಾಗ ಕಾಯಿ ಸೈಜ್ನು ಬತ್ತರಿ, ಆಮೇಲೆ ಮೊದಲ ಕಾಯಿ ಹಿಂಗ್ ಮಬ್ಬು ಕಾಣ್ತಿದ್ರಿ ನೋಡಕ್ ಡಿಮ್ ಕಾಣ್ತಿದ್ರು. ಡಿಮ್ ಕಾಣಿಸ್ತೀವಿ. ಹಾ ರೀ, ಅದನ್ನು ನೀವು ಹಾ ರೀ ಗಮನಿಸಿದ್ರಿ? ಅದನ್ನು ಗಮನಿಸಿನ ಸರ್. ನೋಡಕ್ ಹಿಂಗ ಇದು ಕಾಣ್ತಿಲ್ರಿ, ಲುಕ್ ಶೈನಿಂಗ್ ಇರ್ತಿದ್ರಿ, ಮಬ್ ತರ ಕಾಣ್ತಿದ್ರಿ ಕಾಯಿ. ಆಮೇಲೆ ಇದನ್ನ ಬಳಸಕ್ತಿಂದ ಕಾಯಿ ಬರೀ ನೋಡಕ್ ಶೈನಿಂಗ್ ಟೈಪ್ ಆಗಿ ಒಳ್ಳೆ ಸೈಜ್ ಒಳ್ಳೆ ಗುಣಮಟ್ಟ ಒಳ್ಳೆ ಟೇಸ್ಟ್ ಚಲೋ ಬೇರೆ ಬಂದ್ರೆ ಸರ್. ಮೊದಲ ಫುಲ್ ಸಪ್ಪ ಇತ್ತ ಸರ್ ಕಾಯಿ ನಂದು. ಕೆಲವೊಬ್ರು ಏನ್ ಮಾಡ್ತಾರೀ, ದ್ರಾಕ್ಷಿಗೆ ಪಕ್ಷಿಗೆ ಅದಕ್ಕಿದ್ದ ಸ್ವೀಟ್ ಬರಕ್ ಒಂದ್ ಕೆಮಿಕಲ್ ಹೊಡಿತಾರ, ಆಮೇಲೆ ಸೈಜ್ ಬರಕ್ ಒಂದ್ ಕೆಮಿಕಲ್ ಹೊಡಿತಾರ. ಅದ್ರ ನಾ ಯಾವ್ದೇ ರೀತಿ ಯೂಸ್ ಮಾಡಲ್ಲ ಸರ್. ನಾನು ಒಟ್ಟ ಹೊರಗಿಂದ ಒಂದೇ ಒಂದ್ ರೂಪಾಯಿ ತಂದ ಕೆಮಿಕಲ್ ಬಂದ್ ಬಳಸಲ್ಲ ಸರ್. ನಾ ಏನ್ ತಯಾರು ಮಾಡೀನಿ ನಾನೇ ಬಳಸ್ಕೋತಾ ಇದ್ದೀನಿ ಸರ್. ಅದ್ರ ಫಸ್ಟ್ ಸರ್ ನನಗೆ ಈಲ್ಡ್ ಬಂದಾಗ್ರಿ, ಕಾಯಿ ಬಹಳ ಬಂದ್ರೆ ಬಹಳ ಸಪ್ಪಿತ್ತು ಸರ್, ತಿಂದ್ರೆ ಬರೀ ಏನು ಒಣ ಕಾಯಿ ತಿಂದಾಗ ಅನಿಸ್ತಿತ್ತು. ಬಟ್ ಈಗ ಇವ್ರದ್ದು ಯೂಸ್ ಮಾಡಿದ ಮನೆ ಇಳ್ಡು ಬತ್ತಲ್ಲ ಸರ್, ಕಾಯಿ ಸ್ವೀಟ್ನೆಸ್ ಬಂದ ಸರ್. ಅಂದ್ರೆ ಒಂದು ಸಕ್ರಿಯ ಅಂಶ ಹೆಚ್ಚಾಗ್ತದೆ ಹೆಚ್ಚಾಗೈತೆ ಸರ್. ಅದನ್ನ ನಿಮಗೆ ಅದು ಅನುಭವಕ್ಕೆ ಬಂದೈತೆ ಸರ್. ಈಗ ಯಾರು ಹಣ್ಣುಗಳನ್ನು ನಿಮ್ಮಲ್ಲಿಂದ ಒಯ್ದಾರಲ್ಲ, ಅವ್ರಿಗೆ ಏನಾದ್ರು ಈ ವ್ಯತ್ಯಾಸಗಳು ಗೊತ್ತಾಗ್ತಾ ಇದ್ದಂತ್ರಿ? ಈಗ ನಾನು ಬೆಂಗಳೂರು ಕಳಿಸ್ತೀನಿ ಸರ್ ಅಲ್ಲಿ ಒಬ್ಬರಿಗೆ, ಅವರಲ್ಲಿ ಅಪಾಯಿಂಟ್ಮೆಂಟ್ ನಾಗ ಒಬ್ರು ಲೇಡಿ ಅದಾರ ಸರ್. ಇಡೀ ಅವ್ರ ಅಪಾಯಿಂಟ್ಮೆಂಟ್ಗೆಲ್ಲ ಆರ್ಗ್ಯಾನಿಕ್ ರಾಜ್ಯದಾಗ ಎಲ್ಲೆಲ್ಲಿ ಏನೇನು ಆರ್ಗ್ಯಾನಿಕ್ ಸಿಗುತ್ತೆ ಅಂತ ಒಂದು ಸಪ್ಲೈ ಕೊಡ್ತಾರೆ ಸರ್. ಓಹೋ, ಅದ ಅವ್ರು ನನ್ನ ಯಾತ್ರ ನನ್ನ ಮೊಬೈಲ್ ಕಂಟ್ರೋಲ್ ಗೊತ್ತಿಲ್ರಿ, ನನ್ನ ಫೋನ್ ಮಾಡಿ ನನಗೆ ಫೋನ್ ಮಾಡಿದ್ರಿ, ನೀವ್ ಹಿಂಗ್ ಪ್ಯೂರು ಬೆಳಿದ್ರಿ ನನಗೆ ಪ್ಯೂರು ಕೊಡ್ಬೇಕು, ನಾ ಇಲ್ಲಿ ಬೆಂಗಳೂರಾಗ ಇದ್ದಂತ ನನ್ನ ಸ್ನೇಹಿತರಿಗೆ ನಮ್ ಜನರಿಗೆ ಆರ್ಗ್ಯಾನಿಕ್ ತಿನ್ಸ್ಬೇಕು ಅನ್ನೋ ನನ್ನ ಭಾವನೆ ಅದ. ಅವ್ರು ಬಂದ ನನ್ನ ಹತ್ರ ಒಯ್ತಾರ, ಅದಕ್ಕೆ ನೀವು ನನಗೆ ಕೊಡ್ರಿ ನಾನು ತಗೋತೀನಿ ತಕ್ಷಣ. ಅವ್ರ ಹೋದ ವರ್ಷದಿಂದ ನನ್ನ ಕಡೆ ತೊಳತಾರ ಸರ್, ಅವ್ರು ಹೋದ ವರ್ಷ ಸ್ವಲ್ಪ ಸಪ್ಪ ಐತ್ರಿ ಅಂತ ಹೇಳಿದ್ರಿ, ನನಗೆ ರಿಪ್ಲೈ ಕೊಟ್ಟಿದ್ರು. ಬಟ್ ಈ ವರ್ಷ ಕೊಟ್ಟಾಗ ಬಾ ಚೆನ್ನಾಗೈತ್ರಿ, ಕೈ ಬಾ ಸ್ವೀಟ್ ಐತ್ರಿ ಅಂತ ಹೇಳಿದ್ರು. ಬಹಳಷ್ಟು ವ್ಯತ್ಯಾಸಗಳಾಗ್ಯಾವ ಅಂದಂಗಾಯ್ತು. ವ್ಯತ್ಯಾಸ ಆಗ್ಯಾವ ಸರ್, ವ್ಯತ್ಯಾಸ ಆಗ್ಯಾವ. ಪೇರಲ ಹಣ್ಣಿನೊಳಗ ನೀವೇನು ಹೋಮಿಯೋ ಔಷಧ ಬಳಸಿರಿ, ಅದರ ಸಕಾರಾತ್ಮಕವಾದಂತಹ ಒಂದು ಪರಿಣಾಮಗಳನ್ನ ನೀವು ನೋಡ್ತಾ ಇದ್ದೀರಿ. ಈಗ ನೀವು ಸಾವಯವ ಯಾವ್ಯಾವ ದ್ರವ್ಯಗಳನ್ನು ಬಳಸ್ತಾ ಇದ್ದೀರಿ ಸರ್? ನಾನು ಜೀವಾಮೃತ ಬಳಸ್ತೇನೆ, ಗೋಕೃಪಾಮೃತ ಬಳಸ್ತೇನೆ, ಗೋನಂದಾಜ ಬಳಸ್ತೇನೆ, ಆಮೇಲೆ ನೀಮಾಸ್ತ್ರ ಅಗ್ನಿಯಾಸ್ತ್ರ, ಆಮೇಲೆ ಇವು ನೀಮ್ ಆಯಿಲ್, ಆಮೇಲೆ ಇವು ಅದ್ರ ವೇಸ್ಟ್ ಬಯೋಡೈಜೆಸ್ಟ್ ಕಸಗಳದೆಲ್ಲ ರಸ ತೆಗೆದು ಅದನ್ನ ಬಳಸ್ತೇನ್ರಿ. ಆಮೇಲೆ ವರ್ಮಿ ವಾಶ್ ಎರೆಜಲ ಬಳಸ್ತೇನೆ, ಎರೆಜಲ ಬಳಸ್ತೇನೆ ಸರ್, ನಂದೇ ಎರೆಜಲ ಘಟಕ ಐತೆ ಸರ್, ಎರೆಹುಳದ ಗೊಬ್ಬರ ಬಳಸ್ತೇನೆ ಸರ್ ಇಷ್ಟು. ಆಮೇಲೆ ಗೋಮಾಸದ ರಸಾಯನ ಮಾಡ್ತೇನೆ ಸರ್ ನಾನೇ, ಆ ರಸಾಯನ ಮಾಡಿ ಅದನ್ನ ರಸಾಯನ ಬಳಸ್ತೇನ್ರಿ. ಆಮೇಲೆ ಇದು ಫಲ ರಸಾಯನ ಬಳಸ್ತೇನೆ ಸರ್. ಈ ನಮ್ಮಲ್ಲಿ ಏನ್ ಕೆಟ್ಟ ಹಣ್ಣುಗಳು ಇರ್ತಾವಲ್ರಿ, ಕೇವಲ ನಮ್ಮ ಪೇರು ಮಾತ್ರ ಅಷ್ಟೇ ಅಲ್ರಿ, ನಮ್ಮ ಮನೆಯಾಗ ಎದಕ್ಕೆ ಹಣ್ಣು ತೊಗೊಂಡಿರ್ತೀವಿ ಏನೋ ತಿನ್ಲಾರ್ಕ ಕೆಟ್ಟಿರ್ತಾವಲ್ರಿ, ಅಂತವ್ ತಗೊಂಡ್ ಹೋಗಿ ಆ ಒಂದು ಬ್ಯಾರಲ್ ಮಾಡೀನಿ ಸರ್, ಆ ಬ್ಯಾರಲ್ದಾಗ ಹಾಕಿ ಅದಕ್ಕೆ ಗೋಮೂತ್ರ ಹಾಕಿಬಿಡ್ತೀನಿ ಸರ್. ಗೋಮೂತ್ರ ಹಾಕಿದ ಕೆಳಗಡೆ ಒಂದು ನಳ ಕೊಟ್ಟಿನಿ ಸರ್, ಟ್ಯಾಪ್ ಕೊಟ್ಟಿನಿ, ಅದಕ್ಕೆ ಅದೆಲ್ಲ ಕಳತ್ ಕಳತ್ ಕಳತ್ ತಳಗ ಒಂದು ರಸಾಯನ ಬರ್ತೈತ್ರಿ, ಅದ ರಸಾಯನ ಬಳಸ್ತೀನಿ ಸರ್. ಇಷ್ಟೆಲ್ಲ ಈ ಆರ್ಗ್ಯಾನಿಕ್ ಪರಿಕರಗಳನ್ನು ಬಳಸ್ಕೊತೀನಿ ಸರ್. ಈಗ ನೀವು ಏನು ಹಣ್ಣುಗಳನ್ನ ಕೊಯ್ಲು ಮಾಡ್ತಿರಲ್ಲ, ಕೊಯ್ಲು ಮಾಡಿ ಮಾರ್ಕೆಟಿಗೆ ಕಳಿಸಬೇಕು ಅಂತಂದಾಗ ಸುಮಾರು ನಾವು ಸ್ಟೋರೇಜ್ ಮಾಡಬೇಕಾಗ್ತದ, ಆ ಸಮಯದೊಳಗೆ ಈ ಇಂಥ ಔಷಧ ಹೋಮಿಯೋ ಔಷಧ ನಿಮಗೆ ಅನುಕೂಲಕ್ಕೆ ಬರ್ತದ ಅಂತೇಳಿ ಬರುತ್ತೆ ಸ್ಟೋರ್ ಮಾಡುವಾಗ ಬೇರೆ ಪ್ರದೇಶಕ್ಕೆ ಕಳಿಸುವಾಗ? ಯಾಕಂತಂದ್ರೆ ಹಣ್ಣುಗಳು ಜಲ್ದಿ ಕೆಡುವಂತಹ ಪದಾರ್ಥಗಳವೆಲ್ಲ, ಅವುಗಳನ್ನ ಅಂದ್ರೆ ನಾವು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳಿ ಏನಂತೀವಿ, ಅದು ಇದು ಈ ಇಂಥ ಒಂದು ಹೋಮಿಯೋ ಔಷಧ ಬಳಸೋದ್ರಿಂದ ನೀವು ಕೀಪಿಂಗ್ ಕ್ವಾಲಿಟಿ ಹೆಚ್ಚಾಗ್ತದನ ಹೆಂಗ, ಬಹಳ ದಿವಸ ಕೆಡಲಾರ್ದಂಗ ನಾವು ಸ್ಟೋರ್ ಮಾಡಬಹುದು ಹೆಂಗ, ಇದನ್ನೇನಾದ್ರೂ ತಾವು ನೋಡಿದ್ರಿ? ಇಲ್ಲ ಸರ್, ನಾನು ಈ ಸ್ಟೋರ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಏನು ಬಳಸಲ್ಲ ಸರ್, ನಾನು ನಾರ್ಮಲಿನ ರೆಗ್ಯುಲರ್ ಆಗಿ ಅದನ್ನ ಬಳಸ್ಕೋತಿದ್ದೀನಲ್ಲ ಸರ್. ಅಡ್ಡಿ ಇಲ್ಲ, ಈಗ ನೀವು ಬೇರೆ ಮಾರ್ಕೆಟಿಗೆ ಕಳಿಸ್ತಾ ಇರ್ತೀರಿ, ಅವಾಗ ಟೈಮ್ ಹೆಚ್ಚಿಗೆ ಹೋಗ್ತದ, ಆ ಸಮಯದೊಳಗೆ ಕೆಡಬಾರ್ದಲ್ಲ ಹಣ್ಣುಗಳು? ಇಲ್ಲ, ಆತರ ಏನು ಆತರ ನಾನು ಹಂಗ ಅದನ್ನ ಮಾಡಿ ಮಾರ್ಕೆಟ್ ಕಳಿಸೋದ ಏನ್ ಮಾಡಲ್ಲ ಸರ್. ನಾರ್ಮಲ್ ಆಗಿ ಯಾವಾಗ ಯಾವಾಗ ಏನ್ ಕೊಟ್ಟಿರ್ತೀನಿ ಅದನ್ನೇ ಕರೀರಿ. ಆಮೇಲೆ ಬರೇ ಹಣ್ಣು ಕಟ್ ಮಾಡೋದು ಸೀದಾ ಕಳಿಸೋದು, ಸೀದಾ ಕಳಿಸೋದು ಅಷ್ಟೇ. ಅವಾಗ ಹಣ್ಣು ಕಟ್ ಮಾಡಿ ಟೈಮ್ನಾಗ ಏನೋ ಅದಕ್ಕೆ ಔಷಧ ಹೊಡೋದು, ಅದು ಹೋಮಿಯೋ ಹೊಡ್ರಿ ಯಾವ್ದ್ರ ಹೊಡಿ ಏನ್ ಹೊಡೆದ್ ಕಳಸಲ್ ಸರ್ ನಾನು. ಹಂಗ ಜನರಲ್ ಆಗಿ ಏನ್ ಕಳಿಸ್ತ ಅಂದ್ರೆ ಯಾವಾಗ ಯಾವಾಗ ಸ್ಪ್ರೇ ಮಾಡಿರಿ ಅದಷ್ಟೇ ಕೆಲಸಕ್ಕೆ ಬಂದ ಅಷ್ಟೇ ಕೆಲಸ. ಅಂದ್ರೆ ನೀವು ಒಂದು ಗಮನಿಸಿದ ಪ್ರಕಾರ ನಾ ಏನ್ ಕೇಳುದಂತಂದ್ರೆ, ಈಗ ಮೊದ್ಲ ಹಣ್ಣುಗಳು ಒಂದು ದಿವಸ ಚಲೋತ್ನಾಗೆ ಇರ್ತಿದ್ದು, ಕೆಡಲಾರದೆ ಉಳಿತಿದ್ದು, ಈಗ ಇಂಥ ಒಂದು ಔಷಧ ಬಳಸೋದ್ರಿಂದ ಒಂದ್ ದಿವಸ ಎಕ್ಸ್ಟ್ರಾ ಅವು ಚಲೋತ್ನಾಗ ಉಳಿತಾ ಇದ್ದಾವ, ಕೆಡಲಾರದೆ ಉಳಿತಾ ಇದ್ದಾವ, ಇಂಥದ್ದೇನಾದ್ರೆ ತಾವು ಗಮನಿಸಿದ್ರಿ? ಈ ತರ ನಾನು ಗಮನಿಸಿದ್ ಸರ್, ಮೊದಲು ನಾನು ಇದನ್ನ ಯೂಸ್ ಮಾಡ್ಕಿಂತ ಮುಂಚಿತವಾಗಿ ನನ್ನ ಕಾಯಿ ಹರಿದ ತಕ್ಷಣ ಒಂದನೇ ಬಿಟ್ಟು ಎಂಡೆ ದಿನಕ್ಕೆ ಮ್ಯಾಗಿನ ಕಾಯಿ ಎಲ್ಲ ಕಪ್ ಕಪ್ ಕಪ್ ಆಗಿ, ಅದನ್ನೇ ಕೇಳೋದು ನಾನು. ಅಂದ್ರೆ ಫುಲ್ ಕಪ್ ಕಪ್ ಆಗಿಬಿಡ್ತಿದ್ರು ಕಾಯಿ, ಪ್ಯೂರ್ಕ ಹಸರಿದ್ದು ಹೋಗಿ ಕಪ್ ಆಗಿಬಿಡ್ತಿದ್ರಿ ನೆಕ್ಸ್ಟ್ ಡೇನ. ಬಟ್ ಈ ವರ್ಷ ಏನೋ ಆಗದಲ್ರಿ, ನಾನು ಒಂದ್ ವರ್ಷ ಪೂರ್ತಿ ಏನು ಬಳಸ್ಕೋತ ಬಂದಿನಲ್ರಿ, ಅವಾಗ ಅದ ಕಾಯಿ ಎರಡ್ ಮೂರ್ ದಿನ ನಾಲ್ಕು ದಿನ ಆದ್ರೂ ತನ್ನ ಗ್ರೀನ್ನೆಸ್ ಕಳ್ಕೊಳ್ಳ, ಇಲ್ಲಿ ಅದು ಒಂದು ಪ್ರಭಾವ ಅದ, ಅದ್ರ ಪರಿಣಾಮ ಅದ ಅದ್ರಿ ಸರ್. ಅಂದ್ರೆ ನಾವು ಚಿಂತೆ ಮಾಡಂಗಿಲ್ಲ, ಈಗ ಒಂದ್ ವೇಳೆ ನಾವು ಕೊಯ್ಲು ಮಾಡಿದ್ರು ಸಹಿತ ಜಲ್ದಿ ಕೆಟ್ಟ ಹೋಗ್ತದಪ್ಪ ಅನ್ನುವಂತ ಚಿಂತೆ ಸಹಿತ ನಾವು ಮಾಡಂಗಿಲ್ಲ. ಈಗ ಈ ಒಂದು ಔಷಧ ಸಿಂಗಲ್ ಆಗಿ ನೀವು ಬಳಸಿರೋ ಅಥವಾ ಬೇರೆ ಈಗ ತಾವ್ ಹೇಳಿದ್ರೆ ಜೀವಾಮೃತ ಏನು ಸಾವಯವ ದ್ರವ್ಯಗಳದಾವ, ಇದನ್ನ ಸಿಂಗಲ್ ಆಗಿ ಬಳಸಿ? ಸಿಂಗಲ್ ಆಗಿ ಬಳಸಿರಿ, ಬೇರೆ ಜೋಡಿ ಮಿಕ್ಸ್ ಮಾಡಿ ಬಳಸಿಲ್ಲ ಸರ್. ಇದ್ರದ್ದು ಖರ್ಚಿನ ಬಗ್ಗೆ ಅದೆಲ್ಲ ಏನ್ ಹೇಳಬಹುದು ನೀವು? ಖರ್ಚು ಏನು ಬಹಳ ಇಲ್ಲ ಸರ್, ಏನೂ ಇಲ್ಲ, ಏನೂ ಇಲ್ಲ. ಲೀಟರ್ ಮಾಡಿ ಕೊಡ್ತಾರ್ರಿ, ಒಂದ್ ನೂರು ರೂಪಾಯಿ ಅಷ್ಟು ತಗೋತಾರೆ. ಅದೇ ಔಷಧ ನಾವು ಅದನ್ನ ನಮ್ಮ ಸಮಸ್ಯೆನ ನಾವು ನೀಗಿಸಬೇಕಾಗಿತ್ತು ಅಂದ್ರೆ ಹೊರಗೆ ಕೆಮಿಕಲ್ ಹೋಗಿದ್ದೆ ಅಂದ್ರೆ ಒಂದ್ 1500-1600 ರೂಪಾಯಿ ಒಂದ್ ಲೀಟರ್ ಔಷಧ ಹೋಗತ್ರಿ. ಅದು ಇದೇ ಸಮಸ್ಯೆನ ಈ ಹೋಮಿಯೋ ಬದಲಾಗಿ ನಾವ್ ಏನಾರ ಕೆಮಿಕಲ್ ಹೋದೇವ ಅಂದ್ರೆ, ಬಟ್ ಅದ 1500-1600 ರೂಪಾಯಿ ಆಗುದು ಒಂದ್ 100 ರೂಪಾಯಿದಾಗ ಮಾಡಿಕೊಡ್ತಾರೆ. ಬಹಳ ಖರ್ಚಿಲ್ರಿ, ಅಡ್ಡಿ ಇಲ್ಲ, ಏನು ಖರ್ಚಿಲ್ಲ, ಏನು ಖರ್ಚಿಲ್ಲ ಅನ್ಕೋಬಹುದ್ರಿ. ಅದಕ್ಕೆ ಸಂಗಮೇಶ್ವರ, ಈಗ ನೋಡ್ರಿ ತಾವು ಪೇರು ಹಣ್ಣಿನೊಳಗೆ ಇದನ್ನ ಬಳಸದ್ರಿ, ಇದರ ಒಂದು ಪರಿಣಾಮಗಳು ಕೂಡ ನಿಮಗೆ ಬಹಳ ಅನುಕೂಲಕರವಾಗಿ ಕಂಡು ಬಂದವ. ಈಗ ಅರಣ್ಯ ಕೃಷಿ ಮಾಡ್ತಾ ಇದ್ರಿ, ಬೇರೆ ಗಿಡಗಳು ಕೂಡ ಇದ್ದಾವ, ಇಂಥ ಗಿಡಗಳ ಮೇಲೆ ಕೂಡ ನಾವು ಹೋಮಿಯೋ ಔಷಧವನ್ನ ಉಪಯೋಗ ಮಾಡಬಹುದು

ಸ್ವಲ್ಪ ಅದ್ರ ಬಗ್ಗೆ ಕೇಸ್ ಸ್ಟಡಿ ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ. ಈಗ ಅವ್ರು ಹೇಳಿದ ತಕ್ಷಣ ಒಮ್ಮೆ ಮೆಡಿಸಿನ್ ಇದನ್ನ ಮಾಡ, ನಮ್ಮಲ್ಲಿ ಮೆಡಿಸಿನ್ ಪ್ರಿಪೇರ್ ಮಾಡ್ಬೇಕಾಗ್ತಿತ್ತು, ಕಾಂಬಿನೇಷನ್ ಮಾಡ್ಬೇಕಾಗ್ತೈತಿ. ಅದಕ್ಕೆ ನಮ್ಮ ಜೊತೆ ನಮ್ಮ ಡಿ ವಿ ರಾಮರಾವ್ ಸರ್ ಕೂಡ ಡಿಸ್ಕಷನ್ ಮಾಡ್ತೀವಿ, ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅದ್ರ ಕಾಂಪೋಸಿಷನ್ ಅದರದೇ ಆದಂತ ಒಂದು ಡಿವೈಸ್ ಮಾಡಿದ್ರು, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ನಾವು ಅದನ್ನ ವೈಬ್ರೇಟ್ ಮಾಡ್ತೀವಿ, ಅಂದ್ರೆ ಆ ಮೆಡಿಸಿನ್ ಕ್ವಾಲಿಟಿ ಹೆಚ್ಚಾಗುತ್ತೆ. ಅದನ್ನ ನಾವು ತಿಳ್ಕೊಂಡು ನಾವು ಅವರಿಗೆ ಕೊಡ್ತೀವಿ, ಅದನ್ನ ಯಾವ ರೀತಿ ಯಾವ್ದು ರೂಟ್ ಜೋನಿಗೆ ಬಿಡಬೇಕು, ಯಾವ್ದು ಸ್ಪ್ರೇ ಮಾಡಬೇಕು, ಎಷ್ಟು ಪ್ರಮಾಣ ನೀರಿನಲ್ಲಿ ಮಿಕ್ಸ್ ಮಾಡಬೇಕು, ಇದು ಪ್ರತಿಯೊಂದು ರೈತರಿಗೆ ಮಾರ್ಗದರ್ಶನ ಮಾಡಿ ಅವ್ರಿಗೆ ಕೊಡ್ತೀವಿ. ಇನ್ನು ಮೆಡಿಸಿನ್ ಕೊಟ್ಟಾದ್ಮೇಲೆ ಅವ್ರ ಮಾತ್ರ ಕೂಡ ನಾವೇ ಅವ್ರಿಗೆ ಫೋನ್ ಹಚ್ಚಿ ಕೇಳ್ತೀವಿ, ಹೆಂಗ್ ಅದ ಫೋಟೋ ಕಳಿಸ್ರಿ, ಅದ ಯಾವ ರೀತಿ ಅದ್ರ ಪರಿಣಾಮಕಾರಿ ಅದ, ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತೀವಿ. ಒಂದು ಕೇಸ್ ಸ್ಟಡಿ ಆಗಬೇಕು, ರೈತರಲ್ಲಿ ಒಂದು ನಂಬಿಕೆ ಬರಬೇಕು, ನಾವು ವಿಷಮುಕ್ತ ಆಹಾರ ಬೆಳಿಬೇಕು. ಮತ್ತೆ ಈ ಮೆಡಿಸಿನ್ ನಮ್ದು ಮೆಡಿಸಿನ್ ಅದಲ್ರಿ, ಸಾವಯವ ಜೊತೆ ಕಾಂಬಿನೇಷನ್ ಅಲ್ಲಿ ಭಾಷಣ ಕೆಲಸ ಮಾಡ್ತದೆ. ಸಾವಯವ ಆಯ್ತು, ನಾವು ಏನ ಗೋಕುಪಾಮೃತ, ಜೀವಾಮೃತ, ಪಂಚಗವ್ಯ ಇವೆಲ್ಲ ಏನ್ ಯೂಸ್ ಮಾಡ್ತೀವಿ, ಘನ ಜೀವಾಮೃತ ಅದೆಲ್ಲ, ಇವು ಒಂದ್ ರೀತಿ ಅದಕ್ಕೆ ಪೋಷಕಾಂಶ ಕೊಡೋದಾತ. ಆಮೇಲೆ ಈ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗ್ತಾವಲ್ಲ ಪ್ಲಾಂಟ್ ಅಲ್ರಿ, ಅದನ್ನ ಇದು ಹೋಮಿಯೋ ಮೆಡಿಸಿನ್ ಭಾಳ ಚಂದ ಬ್ಯಾಲೆನ್ಸ್ ಮಾಡ್ತೈತಿ. ಅಂದ್ರೆ ಆ ಫ್ಲವರ್ ಉದಲಾರ್ದಂಗ, ಕಾಯಿ ಸೈಜ್ ಬರುವಂಗ, ಇದನ್ನ ನಾವು ಪ್ರಯೋಗ ಲಾಸ್ಟ್ 3 ವರ್ಷದಿಂದ ನಾವು ಸಾಕಷ್ಟು ಜನ ರೈತರಿಗೆ ಇದನ್ನ ಪ್ರಾಯೋಗಿಕವಾಗಿ ಬಳಸಲಿಕ್ಕೆ ಕೊಟ್ಟಿದ್ದೀವಿ. ನಾವು ರೈತರಿಗೆ ಜಾಸ್ತಿ ನಾವು ಒತ್ತಾಯ ಮಾಡಂಗಿಲ್ಲ, ಇದನ್ನ ನಿಮ್ಮಲ್ಲಿ 1 ಎಕರೆದಲ್ಲಿ ಅಥವಾ 1/2 ಎಕರೆದಲ್ಲಿ ಪ್ರಯೋಗ ಮಾಡಿ ನೋಡ್ರಿ, ಇದ್ರದ್ದು ಒಳ್ಳೆ ಫಲಿತಾಂಶ ಬಂದ್ರೆ ಮುಂದುವರಿರಿ ಅಂತ ನಿರ್ಧಾರ ಅವರಿಗೆ ಬಿಟ್ಬಿಡ್ತೀವಿ, ನಿರ್ಧಾರ ಅವರಿಗೆ ಬಿಟ್ಬಿಡ್ತೀವಿ. ಹಿಂಗಾಗಿ ರೈತರು ಏನ್ ಮಾಡ್ತಾರೆ, ಇವತ್ತ 1 ಎಕರೆ ಯೂಸ್ ಮಾಡಕತ್ತವರು 8 ಎಕರೆ 10 ಎಕರೆ ಒಯ್ತಾರ, ಯೂಸ್ ಮಾಡ್ತಾರ, ಆಮೇಲೆ ತಮ್ಮ ಸಮಸ್ಯೆಗಳನ್ನ ಹೇಳ್ತಾರ. ಇವತ್ತ ನಾವು 5 ಎಕರೆ ನಾವು ಪ್ರಾಯೋಗಿಕ ಸ್ಟಾರ್ಟ್ ಮಾಡಿದ್ದು, ಹೋದ ವರ್ಷ ಬಿಜಾಪುರಲ್ಲಿ 5,000 ಎಕರೆ ತನಕ ಮುಟ್ಟಿದೆ, ಆಮೇಲೆ ರೈತರು ಅದ್ರದ್ದು ಹೇಳ್ತಾರ. ಮತ್ತೆ ಇದರಿಂದ ಯಾವುದೇ ರೀತಿ ಇನ್ನೊಂದು ಅಡ್ಡ ಪರಿಣಾಮ ಇಲ್ಲ, ಮಣ್ಣಿಗೂ ಅಡ್ಡ ಪರಿಣಾಮ ಇಲ್ಲ, ಪ್ಲಾಂಟ್ಗಳ ಮನುಷ್ಯರಿಗೂ ಇದ್ರ ಅಡ್ಡ ಪರಿಣಾಮ ಇಲ್ಲ. ಒಂದು ಮುಂದಿನ ಪೀಳಿಗೆ ಒಂದು ವಿಷಮುಕ್ತ ಆಹಾರ ಒಳ್ಳೆ ಒಂದು ಭೂಮಿನ ಸೃಷ್ಟಿ ಮಾಡ್ಬೇಕಂತ ಹೇಳಿ. ಈಗ ಅವ್ರು ಹೇಳೋ ಪ್ರಕಾರ ಪೇರಲದ ಒಂದು ಕ್ವಾಲಿಟಿ ಏನದ, ಗುಣಮಟ್ಟ ಅದು ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಹಣ್ಣುಗಳಲ್ಲಿ ಅಥವಾ ಎಲ್ಲಾ ಏನು ಕಾಯಿಪಲ್ಯ ಇರಬಹುದು, ಆಮೇಲೆ ಧಾನ್ಯಗಳಿರಬಹುದು, ಎಲ್ಲದರೊಳಗೂ ಕ್ವಾಲಿಟಿ ಅನ್ನುವಂಥದ್ದು, ಟೇಸ್ಟ್ ಅನ್ನುವಂಥದ್ದು ಇಂಪ್ರೂವ್ ಸುಧಾರಣೆ ಆಗ್ತದೆ. ಖಂಡಿತ ಸರ್, ನಾವು ಅದನ್ನ ಚೆಕ್ ಮಾಡಿದೀವಿ ಸರ್. ಆಕ್ಚುಲಿ ನಾನು ಮೊದಲೇ ವರ್ಷ ನಮ್ಮ ಇಲ್ಲಿ ಅಥಾರಿಟಿಯಲ್ಲಿ ನಮ್ದು ಒಂದು 4 ಎಕರೆ ಎರಿ ಜಮೀನಿತ್ತು ಸರ್. ನಾನು ಯಾವುದೇ ರಾಸಾಯನಿಕ ಬಳಸ್ತಿದ್ದೇನೆ, ಹೋಮಿಯೋದಿಂದಾನೇ ಜೋಳ ಮತ್ತು ಗೋಧಿ ಬೆಳೆದು ನಾವು ಟೇಸ್ಟ್ ಕಂಪೇರ್ ಮಾಡಿದೀವಿ. ನಮಗ ಒಂದ್ ರೀತಿ ಅದರಿಂದ ಒಳ್ಳೆ ಟೇಸ್ಟು ಮತ್ತೆ ಕೀಪಿಂಗ್ ಕ್ವಾಲಿಟಿನೂ ಜಾಸ್ತಿ ಇದೆ. ಹಿಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಕಾಯಿಪಲ್ಯ ಆಗಿರ್ಬೋದು, ಇದರಲ್ಲಿ ಮತ್ತೆ ಕಾಯಿಪಲ್ಯನು ಕೂಡ ಬೇಗ ಬಾಡೋದಿಲ್ಲ ಸರ್, ಆ ಗುಣಧರ್ಮದ ಐತೆ ಇದರಲ್ಲೆಲ್ಲ. ನಾವು ತರಕಾರಿಯಲ್ಲಿನೂ ಕೂಡ ಪ್ರಯೋಗ ಮಾಡಿದ್ದೀವಿ. ಮತ್ತೆ ಇದರಲ್ಲಿ ಒಂದೇನ ಅಡ್ವಾಂಟೇಜ್ ಆತಂದ್ರೆ ಕೀಪಿಂಗ್ ಕ್ವಾಲಿಟಿ ಹೆಚ್ಚಾಗ್ತೈತಿ. ಆಮೇಲೆ ಈಗ ನಾವು ನಮ್ದು ಟ್ರಾನ್ಸ್ಪೋರ್ಟೇಷನ್ಗೆ ರೈತರಿಗೂ ಹೆಲ್ಪ್ ಆಗ್ತದೆ. ಇದರಲ್ಲಿ ಸಾಕಷ್ಟು ವಿಷಯಗಳದಾವ ಸರ್, ಲ್ಯಾಂಡ್ ಪ್ರಿಪರೇಷನ್ ಹಿಡ್ಕೊಂಡು ಮುಂದೆ ಭೂಮಿ ಸುಧಾರಣೆ ಈ ತರದ ಎಲ್ಲಾ ರೀತಿನೂ ಅದಾವ. ಇದು ಮಾಡೋದ್ರಿಂದ ಒಂದು ನಮ್ಮ ಉತ್ತಮವಾದಂತಹ ಮಣ್ಣಿನ ಆರೋಗ್ಯನು ಸೃಷ್ಟಿ ಮಾಡಬಹುದು, ಬೆಳೆಗಳ ಆರೋಗ್ಯನು ಸೃಷ್ಟಿ ಮಾಡಬಹುದು, ಅದ್ರ ಜೊತೆ ನಮ್ಮ ಆರೋಗ್ಯನು ನಾವು ನೋಡ್ರಿ. ಗಿರೀಶ್ ಅವರು, ಈಗ ಏನು ಹಣ್ಣಿನ ವಿಷಯ ಬಂದಾಗ ನಮಗ ಅದರೊಳಗಿನ ಪೋಷಕಾಂಶಗಳಿರ್ತಾವಲ್ಲ, ಈ ಔಷಧದಿಂದ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗುವಂತದ್ದು, ಅದರೊಳಗೆ ಬದಲಾವಣೆ ಆಗುವಂತದ್ದು, ಆಮೇಲೆ ಸಕ್ಕರೆ ಅಂಶ, ಈಗೇನು ಹೇಳಿದ್ರು ಸಂಗಮೇಶ್ ಅವರು, ಅದನ್ನ ಸ್ವಲ್ಪ ಸಿಹಿ ಅಂಶ ಹೆಚ್ಚಾಯ್ತು ಅಂತೇಳಿ ಅನ್ನುವಂತ ಮಾತು, ರುಚಿ ಬಂತು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲು ಸ್ವಲ್ಪ ಸಪ್ಪಗೆ ಅನಿಸ್ತಿತ್ತು, ಆಮೇಲೆ ರುಚಿ ಆಯ್ತು ಅಂತಂದ್ರೆ ಸಕ್ಕರೆ ಅಂಶ ಇದರೊಳಗೆ ಹೆಚ್ಚು ಆಗಿದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ಔಷಧಗಳಿಂದ ಆ ಒಂದು ಪರಿಣಾಮ ಕೂಡ ಆಗ್ತದೆ. ಆಕ್ಚುಲಿ ಫಸ್ಟ್ ಅವರು ಕಾಯಿ ಸಪ್ಪಗೆ ಬಂತಂತ. ಈಗ ಏನಾಗ್ತದ್ರಿ, ಈಗ ನಾವು ಯಾವುದೇ ಒಂದು ಹಣ್ಣು ಸಪ್ಪಂದ ತಿಂದ ಟೇಸ್ಟ್ ಮಾಡಿದ ನೆಕ್ಸ್ಟ್ ಒಂದ್ ಸ್ವಲ್ಪ ಸ್ವೀಟ್ ತೊಗೊಂಡಿದ್ದ ಅದು ಸ್ವೀಟ್ ಜಾಸ್ತಿ ಅನಿಸ್ತೈತಿ. ಈಗ ನಾವು ಕೆಲವೊಂದು ಟೈಮ್ ಏನ್ ಮಾಡ್ತೀವಿ, ಬಿಸ್ಕೆಟ್ ತಿಂದ ಟೀ ಕುಡಿದಾಗ ಟೀ ಸಪ್ಪೆ ಅನಿಸ್ತೈತಿ. ಹಂಗ ಈಗ ನಾವು ಮೊದಲು ಟೀ ಕುಡಿದ ಆಮೇಲೆ ಬಿಸ್ಕೆಟ್ ತಿಂದ್ರೆ ಅದ್ರದ್ದು ಹೆಂಗ ಅಂತ. ಈಗ ಅವರು ಸಪ್ಪಂದ ತಿಂದಿರ್ತಾರಲ್ಲ ಅದ್ರದ್ದು ನೆಕ್ಸ್ಟ್ ನಾವೇನು ಫ್ರೂಟ್ಸ್ ಏನ್ ಮಾಡ್ತೀವಲ್ಲ ಅದಕ್ಕೆ ಸರಿ ಪ್ರಮಾಣ, ಯಾಕಂದ್ರೆ ಅವರು ಸಾಕಷ್ಟು ಇದು ನಮ್ಮ ಹೋಮಿಯೋ ಮೆಡಿಸಿನ್ ಆರ್ಗ್ಯಾನಿಕ್ ಮ್ಯಾನೂರ್ ಜೊತೆನು ಜಭಾಷನ್ ಕೆಲಸ ಮಾಡ್ತೀವಿ. ಅವರು ಘನ ಜೀವಾಮೃತ ಅದೆಲ್ಲ ಬಿಡ್ತಾರೆ ಅವರು, ಅದ್ರ ಜೊತೆಗೆ ನಮ್ದು ಹೋಮಿಯೋ ಮೆಡಿಸಿನ್ ಕೂಡ ಸರಿಯಾದ ರೀತಿ ಕೆಲಸ ಮಾಡ್ತೈತಿ. ಅದು ಸಂಗಾತಿ ಮೆಡಿಸಿನ್ ಅಂತ ಹೇಳ್ಬೋದು ನಾವು. ಈಗ ನಮ್ದು ಸಾವಯವ ಆರ್ಗ್ಯಾನಿಕ್ ಮತ್ತು ನಮ್ದು ಹೋಮಿಯೋ, ಇದು ಮಾಡೋದ್ರಿಂದ ಏನಾಗ್ತದೆ, ಸೈಜ್ ನಾವು ಯಾವ್ದೇ ಒಂದು ಸಪ್ಪಗೆ ಇದ್ದಾಗ ತಿನ್ನೋದಕ್ಕಿಂತ ಸ್ವಲ್ಪ ಲಿಮಿಟೆಡ್ ಸ್ವೀಟ್ಸ್ ಇರ್ತದೆ. ಸ್ವೀಟ್ ಹೆಚ್ಚಂತೇನಾಗಿಲ್ಲ, ಬಟ್ ಆ ಕಾಯಿಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ಅಡ್ಡಿಲ್ಲ. ಅಂದ್ರೆ ಏನ್ ಇದ್ರೊಳಗ ಈ ಪೋಷಕಗಳ ಜೊತೆಗೆ ಈ ಫ್ರುಕ್ಟೋಸ್ ಅಂಶ ಆಗ್ಲಿ ಅಥವಾ ಗ್ಲುಕೋಸ್ ಅಂಶ ಆಗ್ಲಿ ಇದು ಸ್ವಲ್ಪ ಪ್ರಮಾಣದೊಳಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗುವಂತಹ ಬ್ಯಾಲೆನ್ಸ್ ಮಾಡಬಹುದು. ಅಡ್ಡಿಲ್ಲ, ಬಹಳ ಒಳ್ಳೆ ಪ್ರಯೋಗ ತಾವು ಮಾಡಿದ್ದೀರಿ. ಈಗ ಇಂಥ ಒಂದು ಪ್ರಯೋಗಗಳು ಬೇರೆ ಬೇರೆ ಗಿಡ ಮರಗಳ ಮೇಲೆ ಕೂಡ ಆಗಬೇಕು. ಈಗ ಸಂಗಮೇಶ್ ಅವರು ಪೇರ್ಲ ಮೇಲೆ ಮಾಡಿದ್ರು, ಆಮೇಲೆ ಅವರಲ್ಲಿ ಏನು ಅರಣ್ಯ ಗಿಡಗಳದಾವ ಅವುಗಳ ಮೇಲೆ ಕೂಡ ಪ್ರಯೋಗ ಮಾಡಿ ಈ ಟಿಂಬರ್ ಗುಣಮಟ್ಟ ಅದು ಕೂಡ ಬಹಳ ಮುಖ್ಯ ಆಗುತ್ತದೆ. ಇವತ್ತಿನ ದಿವಸ ಅದನ್ನ ಸುಧಾರಣೆ ಮಾಡೋದಕ್ಕೆ ಈ ಹೋಮಿಯೋ ಔಷಧಗಳಿಂದ ಸಾಧ್ಯದ ಹೆಂಗ ಸಾಧ್ಯ ಸರ್? ಆಕ್ಚುಲಿ ಈಗ ನಾವು ಸಾಮಾನ್ಯವಾಗಿ ಶ್ರೀಗಂಧ ಬೆಳಿಬೇಕಾದ್ರೆ ಅವು ಮೆಚುರಿಟಿಗೆ ಬರಬೇಕಾದ್ರೆ ವಿಲ್ ಟೇಕ್ ಲಾಂಗ್ ಟೈಮ್, 15-20 years, 15 years ಹಿಂಗೆಲ್ಲ ಇರ್ತದೆ. ನಾವು ಸರಿಯಾದ ರೀತಿ ಹೋಮಿಯೋ ಔಷಧಿ ಮೆಡಿಸಿನ್ ನಾವು ಕೊಡೋದ್ರ ಮುಖಾಂತರ ನಾವು ಒಂದ್ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರೋದನ್ನ ಡಿಸ್ಟೆನ್ಸ್ ಕಡಿಮೆ ಮಾಡಿ ಆಗ ಆ ಕ್ವಾಲಿಟಿನೂ ಬೆಳಿಲಿಕ್ಕೆ ಸಾಧ್ಯತೆ. ಈಗ ಸರಿಯಾದ ರೀತಿ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಅದಕ್ಕೆ ಏನಾದ್ರೂ ಸಿಕ್ಕಿದ್ದೆ ಅದರಲ್ಲಿ ಅದೇನಾಗ್ತೈತಿ, ಫಾಸ್ಟ್ ಗ್ರೋತ್ ಆಗ್ತೈತಿ. ನಾವು ಬೇರೆ ಗಿಡಗಳಲ್ಲೆಲ್ಲ ನೋಡಿರ್ತೀವಿ ನಾವು ಗ್ರೋತ್ ಇದನ್ನ ಅದೆಲ್ಲ, ಆ ರೀತಿ ಅರಣ್ಯ ಬೆಳೆಗಳಲ್ಲೂ ಕೂಡ ನಾವು ಮಾಡಬಹುದು. ಆಕ್ಚುಲಿ ಗ್ರೋತ್ ಕಡಿಮೆ ಆಗುವ ಉದ್ದೇಶ ಏನಪ್ಪಾ ಅಂತಂದ್ರೆ ಸರಿಯಾದ ಟೈಮ್ ನೀರಿಲ್ಲಾರ್ಕ, ಆಮೇಲೆ ಅದಕ್ಕೆ ಪೋಷಕಾಂಶ ಸಿಗ್ಲಾರ್ಕ, ಹಿಂಗಾಗಿ ಗ್ರೋತ್ ಅದಕ್ಕೆ ಸರಿಯಾದ ರೀತಿ ಏನ್ ಅದಕ್ಕೆ ರಿಕ್ವೈರ್ಮೆಂಟ್ಸ್ ಅದ ಅದನ್ನ ನಾವು ಹೋಮಿಯೋದಲ್ಲಿ ಕೊಡೋದ್ರಿಂದ ಸ್ವಲ್ಪ ಅದ್ರದ್ದು ಲಾಂಗ್ ಡಿಸ್ಟೆನ್ಸ್ ಇರೋದನ್ನ ಕಡಿಮೆ ಡಿಸ್ಟೆನ್ಸ್ ಅಲ್ಲೇನೆ ನಾವು ಈಗ 15 ವರ್ಷಕ್ಕೆ ಮೆಚುರಿಟಿ ಬರೋದು, 12 ವರ್ಷಕ್ಕೆ ಬರಬಹುದು, ಒಂದು 3-4 ವರ್ಷ ನಾವು ಅದನ್ನ ರಿಡ್ಯೂಸ್ ಮಾಡೋದು. ಒಳ್ಳೇದು ಗಿರೀಶ್ ಭದ್ರೇಗೌಡ ಅವರೇ, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಈ ತನಕ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಮಿನಿ ಮಾಹಿತಿ ಮೂಡಿಬರಲಿದೆ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಈಗಾಗಲೇ ನಮಗೆ 32 ಡೇಸ್ ಮಳೆ ಆಗಿದೆ. ಒಮ್ಮೆಲೆ 21 ಮತ್ತು 22 ಸ್ಟ್ರಾಂಗ್ ಆಗಿ 28 mm ಒಮ್ಮೆಲೆ ಮಳೆ ಆಯಿತು. ಅಂತ ಟೈಮಲ್ಲಿ ತೊಗರಿಯಲ್ಲಿ ನಾವು ನೋಡ್ತಾ ಇದ್ದೇವೆ ನೆಟೆ ರೋಗದ ಬಾಧೆ ಜಾಸ್ತಿ ಬರ್ತಾ ಇದೆ. ಅದರಲ್ಲಿಯೂ ಫೈಟಾಪ್ತರ ಬ್ಲೈಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕಾಂಡಗಳ ಮಚ್ಚೆ ಬರ್ತಾ ಇದೆ, ಆಮೇಲೆ ಒಣಗಿ ಹೋಗುವಂತಹ ಸನ್ನಿವೇಶಗಳು ಇವೆ. ಅದಕ್ಕೋಸ್ಕರ ರೈತರೇ ಈ ಹಂತದಲ್ಲಿ ನೆಟೆ ರೋಗವನ್ನು ಹತೋಟಿ ಮಾಡಬೇಕಾದ್ರೆ ನಾವು ಟ್ರೈಕೋಡರ್ಮವನ್ನು 5 g/L ಹಾಕೊಂಡು ಬಡ್ಡೆ ಭಾಗ ನೆನೆಯುವಂಗೆ ಮಾಡಬೇಕು, ಅಥವಾ ಕಾರ್ಬನ್ ಡೈಸಿಂಗ್ ಪ್ಲಸ್ ಮ್ಯಾಂಕೋಜೆಬ್ ಸಂಯುಕ್ತ ಶಿಲೀಂಧ್ರಾಶಕಗಳು ರೈತ ಸಂಪರ್ಕ ಕೇಂದ್ರಗಳು ಮತ್ತು ಅಗ್ರೋ ಟ್ರೇಡರ್ಸ್ ಗಳಲ್ಲಿ ಸಿಗ್ತಾ ಇದೆ, ಅದನ್ನು 3 g/L ಹಾಕೊಂಡು ಸಿಂಪಡಣೆ ಮಾಡಬಹುದು. ಒಂದು ವೇಳೆ ಬುಗ್ರಿ ಕಾಂಡ ಟೈಪ್ ಬಂದು ಕಂಪ್ಲೀಟ್ ಪಲ್ಟಿ ಆಗ್ತಾ ಇದೆ ಅಂದ್ರೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ 2 mL ಅಂತ ಹೇಳ್ತೇವೆ, ಅದನ್ನು 2.5 g/L ಹಾಕೊಂಡು ಬಡ್ಡೆ ಭಾಗ ನೆನೆಯಂಗೆ ಸಿಂಪಡಣೆ ಮಾಡಿದಾಗ ಈ ಒಂದು ಡ್ರೆಂಚಿಂಗ್ ಅಂತ ಹೇಳ್ತೇವೆ, ಬಡ್ಡೆ ಬಾಗ ನೆನೆಯುವಂತೆ ಸಿಂಪಡಣೆ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಮಗೆ ರೋಗವನ್ನು ಹತೋಟಿ ಮಾಡಬೇಕಾಗುತ್ತೆ. ಸ್ವಲ್ಪ ಹೀಟ್ ಕೊಡಬೇಕಾದ್ರೆ ಡಿಎಪಿ ಅನ್ನು ಕೂಡ ನಾವು ಬಳಸ್ಕೊಳ್ಬಹುದು. ನ್ಯಾನೋ ಡಿಪಿ ಸಿಗ್ತಾ ಇದೆ, ಅದನ್ನು 2 ml ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ಗೊಡ್ರೋಗದ ಹಾವಳಿ ಸ್ಟಾರ್ಟ್ ಆಗಿದೆ. ಪರ್ ಡೇ 4-5 ಸ್ಯಾಂಪಲ್ ಗಳನ್ನು ನಾವು ಚೆಕ್ ಮಾಡ್ತೇವೆ ಕೆವಿಕೆಯಲ್ಲಿ. ಅದಕ್ಕೋಸ್ಕರ ಏನು ಎಲೆ ಹಳದಿ ಆಗ್ತಾ ಇದೆ ಅಂತ ಸಮಯದಲ್ಲಿ ಗೊಡ್ರೋಗವನ್ನು ನಾವು ಆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಹೂಗಡ ಕೂಡ ಆಗ್ತಾ ಇಲ್ಲ, ಅಂತ ಟೈಮಲ್ಲಿ ಈಗ ಡೈಕೋಫಾಲ್ ಬ್ಯಾನ್ ಆಗಿದೆ, ಅದರ ಬದಲಾಗಿ ಬೇವಿನ ಎಣ್ಣೆಯನ್ನು 2 ml ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಅಕಾರಿಸೈಡ್ ಮೆಜಿಸ್ಟಾರ್ ಅಥವಾ ಇಕೋಮೈಟ್ ಅಥವಾ ಉಮೈಟ್ ಅನ್ನು 1 ml ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು. ಇದರೊಟ್ಟಿಗೆ ಕಡ್ಡಾಯವಾಗಿ ಜಿಂಕ್ ಅನ್ನು 1 g ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ತೊಗರಿಯಲ್ಲಿ ಬರುವಂತಹ ಗೊಡ್ರೋಗವನ್ನು ಹತೋಟಿ. ಮಿನಿ ಮಾಹಿತಿ ಪ್ರಸಾರವಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಲ್ಲಮ್ಮ ಮುಲ್ಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಸಾತೆ ಮಳೆಯಾಗೆ ಸುರದಾವೆ ಸಾತಿ ಮಳೆಯಾಗಿ ಸುರದಾವೆ ಹಸಿಯಂಬನಲ್ಲಿ ಮರಿಮಲ ತಾಯೇ ನಗುತ್ತಾಳೆ ಮರಿಮಲನ ತಾಯೇ ನಗುತ್ತಾಳೆ ಮರಿಮಲನ ತಾಯಿ ನಗುತ್ತಾಳೆ ಮರಿಮಲನ ತಾಯಿ ನಗುತ್ತಾಳೆ ಬಣ್ಣವ ನಿಮಗಾಗಿ ಬಣ್ಣವ ನಮಗಾಗಿ ಯಾನಗೆ ಮಾಡಿಗಾಗೆ ಯಾನಗೆ ತೋಪಾದನಿಗಾಗೆ ಯಾನೊಳಗೆ ತೋಪಾದನಿಗಾಗೆ ಯಾನೊಳಗೆ ತೋಪಾದನಿಗಾಗೆ ಯಾನೊಳಗೆ ತೋಪಾದನಿಗಾಗೆ ಮರಿಮಗನಾಯ್ ನಿಂಬಾಲನ ಸರಿಯ ಬಗಿರವ ನಿಂಬಾಲನ ಸರಿಯ ಬಗಿರವ ನಿಂಬಾಲನ ಸರಿಯ ಬಗಿ